ಅಭಿವೃದ್ಧಿಪಡಿಸಿದ್ದು ಅದನ್ನ ಉದ್ಯಾನವನದಲ್ಲಿ ನಾವು ಪ್ರದರ್ಶಿಸಲಿದ್ದೇವೆ. ಅದಲ್ಲದೆ ಸಮಗ್ರ ಕೃಷಿ ಪದ್ಧತಿ, ಸಂರಕ್ಷಿತ ಕೃಷಿ ಪದ್ಧತಿಗಳ ಬಗ್ಗೆ ಅನೇಕ ಪ್ರಾತ್ಯಕ್ಷಿತೆಗಳನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಬೇಕಾಗಿರುವ ಹೈಟೆಕ್ ತೋಟಗಾರಿಕೆಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಅದಲ್ಲದೆ ತಾರಸಿ ಕೃಷಿ, ಪುಷ್ಪ ಕೃಷಿ, ಲಂಬ ತೋಟದ ಬಗ್ಗೆ ವಿಚಾರ ವಿನಿಮಯವನ್ನು ನಾವೆಲ್ಲ ಇಲ್ಲಿ ಹಂಚಿಕೊಳ್ಳಲಿದ್ದೇವೆ. ಅದೇ ರೀತಿ ಜೇನು ಸಾಕಾಣಿಕೆ, ಕೀಟ ಪ್ರಪಂಚವನ್ನು ಮೊದಲ ಬಾರಿಗೆ ಇಲ್ಲಿ ಪ್ರದರ್ಶನವನ್ನು ಮಾಡಲಿದ್ದೇವೆ. ಇಲ್ಲಿ ಅನೇಕ ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳ ಬಗ್ಗೆ ತಳಿ ಪ್ರಾತ್ಯಕ್ಷತೆ, ಮೌಲ್ಯವರ್ಧನೆ ಮತ್ತು ತಾಂತ್ರಿಕಗಳ ಬಗ್ಗೆ ವಿವಿಧವಾದ ಪ್ರಾತ್ಯಕ್ಷತೆಗಳನ್ನ ನಾವು ಏರ್ಪಡಿಸಿದ್ದೇವೆ. ಗೋಡಂಬಿ ಬೆಳೆಯಲ್ಲಿ ಪ್ರಾತ್ಯಕ್ಷತೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶುಸಂಗೋಪನೆ, ಮೀನುಗಾರಿಕೆ ತಂತ್ರಗಳ ಬಗ್ಗೆ ನಾವು ವಿಚಾರವನ್ನ ರೈತರಿಗೆ ಕೊಡಲಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಬಗ್ಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳನ್ನು ಹೇಗೆ ಮಾಡಬೇಕು ಅನ್ನುವ ಪ್ರಾತ್ಯಕ್ಷತೆ ಮತ್ತು ವಿಚಾರಗಳನ್ನು ತಿಳಿಸಲಿದ್ದೇವೆ. ಹವಾಮಾನ ವೈಪರೀತ್ಯದಲ್ಲಿ ರೈತರು ಅನೇಕ ಕಷ್ಟಗಳನ್ನು ಅನುಭವಿಸಿದರೆ ಆದ್ದರಿಂದ ಹವಾಮಾನದ ಆಧಾರಿತ ಕೃಷಿಯನ್ನು ಹೇಗೆ ಮಾಡಬೇಕೆಂಬ ಸಂಪೂರ್ಣ ಪರಿಕಲ್ಪನೆ ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಮಗ್ರ ಜಲಾನಯನ ಅಭಿವೃದ್ಧಿಯ ಬಗ್ಗೆ ವಿಚಾರಗಳನ್ನು ಇಲ್ಲಿ ಮಂಡಿಸಲಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರೈತರು ಹೊಸ ಹೊಸ ಕೃಷಿ ಪರಿಕರಗಳು ಮತ್ತು ಯಂತ್ರೋಪಕರಣಗಳಿಗೆ ಮಾರು ಹೋಗುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅನೇಕ ಪ್ರಗತಿಪರ ರೈತರನ್ನ ವೇದಿಕೆ ಮೇಲೆ ಕರೆದು ರೈತರಿಂದ ಅವರ ಅನುಭವಗಳನ್ನು ಇತರ ರೈತರಿಗೆ ವರ್ಗಾವಿಸಲು ಒಂದು ಸಂವಾದವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಅದೇ ರೀತಿ ರೈತ ವಿಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ನಾವು ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ 180 ಹೈಟೆಕ್ ಸ್ಟಾಲ್ಗಳು, ಸುಮಾರು 300 ಹೆಚ್ಚು ಎಕಾನಮಿಕ್ ಸ್ಟಾಲ್ಗಳು, ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ ನನಗೆ ಸುಮಾರು 50 ಸ್ಟಾಲ್ಗಳು ಇರುತ್ತವೆ. ಮತ್ತೆ ಕೃಷಿ ಪರಿಕರಗಳಿಗೂ ಸಹ ವ್ಯವಸ್ಥಿತವಾದ ಮಳಿಗೆಯನ್ನು ಸಹ ನಾವು ಇಲ್ಲಿ ಪ್ರಾರಂಭವನ್ನ ಮಾಡಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಅನೇಕ ಖಾದ್ಯಗಳ ಬಗ್ಗೆ ನಾವು ಸಹ ಪರಿಚಯಿಸಿದ್ದೇವೆ. ಫುಡ್ ಕೋರ್ಟ್ ಸಹ ಇರುತ್ತದೆ. ಅದಲ್ಲದೆ ಹಸುಗಳ ಪ್ರದರ್ಶನ, ಎಮ್ಮೆಗಳ ಪ್ರದರ್ಶನವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ವಿವಿಧ ಮೀನುಗಾರಿಕಾ ತಳಿಗಳ ಬಗ್ಗೆ ಪ್ರದರ್ಶನವನ್ನ ಏರ್ಪಡಿಸಿದೆ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು ಮತ್ತು ಸಮಸ್ತ ಜನಗಳು, FPOs ಮತ್ತು ಮಹಿಳಾ ಉದ್ಯೋಗಿಗಳು ಸಹ ಇದರಲ್ಲಿ ಭಾಗವಹಿಸಿ ಈ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೃಷಿ ಮೇಳ ಕುರಿತು ಶಿವಮೊಗ್ಗದ ಕೆಳದೇಶಿ ಉಪನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೃಷಿ ಅನುಭವ ಕುರಿತು ಶಿರಾಳಕೊಪ್ಪದ ಬಾಬು ವೈ ರಾಮಣ್ಣ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿರಾಳಕೊಪ್ಪದ ಬಾಬು ರಾಮಣ್ಣ ಅವರಿದ್ದಾರೆ. ಅವರ ಒಂದು ಕೃಷಿ ಅನುಭವ, ಅವರಿಗೆ ವಯಸ್ಸಾಗಿದೆ, ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ಕೇಳೋಣ. ಅವ್ರು ಯಾವ ರೀತಿ ಮುಂಚೆ ಮಾಡ್ತಾ ಇದ್ರು, ಈಗಿನ ಕೃಷಿಗೂ ಅವತ್ತಿನ ಕೃಷಿಗೂ ಏನು ವ್ಯತ್ಯಾಸಗಳು ಕಂಡಿದ್ದಾರೆ, ಇವತ್ತಿನ ಇಳುವರಿಗೂ ಅವತ್ತಿನ ಇಳುವರಿಗೂ ಯಾವ ರೀತಿ ಇತ್ತು, ಈಗಿನ ಮಳೆಗೂ ಅವತ್ತಿನ ಮಳೆಗೂ ಎಲ್ಲ ಒಂದು ಅನುಭವವನ್ನು ಅವರಿಂದ ಕೇಳೋಣ. ನಮಸ್ಕಾರ ಬಾಬು ಅವರೇ. ನಮಸ್ತೆ. ಈಗ ಅದೇನಾಯ್ತು ಅಂದ್ರೆ, ಫಸ್ಟ್ ಮಾಡಿದ್ವಿ. ಎಷ್ಟು ತಾವು ಮಾಡ್ತಾ ಇರೋದು? 1998 ಮಾಡಿದಾಗ ಒಂದ್ ಮೂರ್ನಾಲ್ಕು ಬೆಳೆಗಳಿಗೆ ಅಷ್ಟೇನು ಸರ್ಕಾರಿ ಗೊಬ್ಬರ ಹಾಕ್ತಿಲ್ಲ, ಅಷ್ಟು ಇಳುವರಿ ಬರಲಿಲ್ಲ. ಪ್ರಾರಂಭದಲ್ಲಿ ತಾವು ಏನು ಪ್ರಾರಂಭ ಮಾಡಿದ್ದು ಕೃಷಿಯಲ್ಲಿ? ಭತ್ತ ಬೆಳೆದಿತ್ತು. ಭತ್ತ ಏನು ಗೌರ್ಮೆಂಟ್ ತಳಿ ಬೆಳೆಯಲಿಲ್ಲ. ಫಸ್ಟ್ ಬೆಳೆದದ್ದು ಬಿಡು ಭತ್ತ, ಅವೆಲ್ಲ ಬೆಳೆದೆ. ಅದರಷ್ಟು ಇಳುವರಿ ಬರಲ್ಲ, ಬೇರೆ ಬೇರೆ ಎಲ್ಲ ಬಂದ ಕಡೆಗೆ ಅದು ಎಲ್ಲ ಬೆಳೆ ಬೆಳೆದ ಮೇಲೆ ಅದ್ರಗೇನಂತ ಇನ್ಕಮ್ ಬರಲಿಲ್ಲ. ಕಡೆಗೆ ಏನ್ ಮಾಡಿದೆ, ಗೊಬ್ಬರ ಈ ಸಾವಯವ ಪ್ರಪಾಳೆಕರದ ತತ್ವದ ಪ್ರಕಾರ ಜೀವಾಮೃತ ರೆಡಿ ಮಾಡಿದೆ. ಅದು 2 kg ಇದು 10 ಮತ್ತೆ ಆಕಳನು ಇತ್ತಲ್ಲ, ಒಂದು 7-8 ಆಕಳ ಇದ್ವು. ಅದ್ರದ್ದು ಗೊಬ್ಬರ ಎಲ್ಲ ಹಾಕಿ ಸಗಣಿ 10 kg ಸಗಣಿ, ಅದಕ್ಕೆ 2 kg ಬೆಲ್ಲ, 2 kg ಕಡಲೆ ಇಟ್ಟು ಹಾಕ್ಬಿಟ್ಟು ಒಂದು 10 liter ಡ್ರಮ್ ಮಾಡ್ಕೊಂಡೆ. 250 liter ಡ್ರಮ್, ಆ ಡ್ರಮ್ ತಿರ್ಸೋದು, ಉಲ್ಟಾ ತಿರ್ಸಂಗಿಲ್ಲ, ಒಂದೇ ತರ ತಿರ್ಸ ನೆಲ್ಲಲ್ಲಿ. ಆಮೇಲೆ ಮತ್ತೆ ಹಸಿ ಬಟ್ಟೆ ಇಡೋದು ನೆಲ್ಲಲ್ಲಿ ಇಟ್ಟು 3 ಸರಿ ಅದು ಟರ್ನ್ ಮಾಡಿ 4 ದಿವಸ ಆದ್ಮೇಲೆ 5ನೇ ಸರಿಗೆ ಅದು ಇದು ಬರುತ್ತೆ, ಹಾಕೋದು ಎಲ್ಲ ಇದು ಮಾಡುದು. ಅವಾಗ ಯಾವುದೇ ಗೊಬ್ಬರ ಹಾಕಿದ್ದು ಹಾಕಲಿಲ್ಲ, ಸರ್ಕಾರಿ ಗೊಬ್ಬರನೂ ಹಾಕಲಿಲ್ಲ, ಕೀಟನಾಶಕನೂ ಹಾಕಲಿಲ್ಲ. ಅದರಲ್ಲೇ ಮಾಡಿದೆ ಸುಮಾರು ಒಂದು 30 ಕ್ವಿಂಟಲ್ ಭತ್ತ ಬಂತು ಎಕರೆಗೆ. ಅಂದ್ರೆ ಎಕರೆ ಸಂಪೂರ್ಣವಾಗಿ ತಾವು ಜೀವಾಮೃತನೇ ಹಾಕಿರೋದು? ಜೀವಾಮೃತನೇ, ಯಾವುದೇ ಒಂದು ಇದು ಹಾಕಲಿಲ್ಲ. ಮೊದಲ ಗೊಬ್ಬರನ ಯಾವುದೇ ಗೊಬ್ಬರ ಹಾಕಲಿಲ್ಲ, ಸರ್ಕಾರಿ ಗೊಬ್ಬರ ಒಂದು ಚೂರು ಹಾಕಲಿಲ್ಲ. ಅವಾಗ ಏನಾಯ್ತು, ನನಗೆ ಇನ್ಕಮ್ ಬಂತು, ಒಂದು 25 ಕ್ವಿಂಟಲ್ ಬಂತು. ಈ ಒಂದು ಜೀವಾಮೃತನ ಯಾವ ರೀತಿ ಅದಕ್ಕೆ ಕೊಟ್ರಿ ಭೂಮಿಗೆ? ಜೀವಾಮೃತ ಅಂದ್ರೆ ನಾನೇ ಇದ್ ಮಾಡೋದು, ಒಂದು ಪಾತ್ರ ತಗೊಂಡು ಒಂದು ಬಕೆಟ್ ನಲ್ಲಿ ಒಂದ್ ಕಡೆಯಿಂದ ಸುತ್ತು ಹಳೆ ಸುತ್ತ ಹಾಕಂತ ಹೋಗಿ ಹಿಂಗೆ ಇದ್ ಮಾಡೋದು. ಹೆಂಗೆ ಇದ್ರಲ್ಲಿ ನಮ್ಮ ನೀರ್ ಹಾಕ್ತಾರಲ್ಲ, ನೀರ್ ಚಿಮ್ಸ್ತಾರಲ್ಲ, ಆ ತರ ಕಣಕ್ ನೀರ್ ಚಿಮ್ಸ್ತಂಗೆ ನಾಲ್ಕು ಸುತ್ತ ತಿಮ್ಸ್ಕಂತ ಎಲ್ಲದಕ್ಕೂ ಹಾಕ್ಬಿಡೋದು. ನೀವೊಬ್ರೆ? ಒಬ್ಬನೇ. ಮತ್ತೆ ಜನ ಮಾಡ್ತಿಲ್ಲ, ಸ್ವತಃ ನಾನೊಬ್ಬನೇ. ಏನಕ್ಕೋಸ್ಕರ ಹಂಗೆ ನೀವೊಬ್ರೆ ಯಾಕೆ ಮಾಡ್ಬೇಕು? ಯಾಕೆ ಮಾಡೋದು ಅದೇ ಕೂಲಿನೂ ಜಾಸ್ತಿ ನಮ್ಗೆ, ನಾನೇ ಸ್ವತಃ ಮಾಡ್ತೀನಿ. ಆಮೇಲೆ ಅದು ಸ್ಮೆಲ್ ಜಾಸ್ತಿ ಇರೋದ್ರಿಂದ ಮಾಡೋದಿಲ್ಲ, ನಮ್ಮಂಗೆ ಕ್ಲೀನಾಗಿ ಮಾಡಲ್ಲ ಅವರು. ಅಲ್ಲಿ ಹಾಕದೆ ಇಲ್ಲಿ ಹಾಕದೆ ಅಂತೇಳಿ ಹೋಗ್ಬಿಡ್ತಾರೆ. ಕ್ಲೀನ್ ಹಾಕಲ್ಲ, ನಮ್ಗೆ ಸಮಾಧಾನ ಆಗಲ್ಲ, ದುಡ್ಡು ಕೊಟ್ಟು ಉಪಯೋಗ ಇಲ್ಲ. ಅದಕ್ಕೆ ನಾವು ಹಾಕೋದೇ ಒಳ್ಳೇದು, ಮೈ ತೊಳ್ಕೋಬೇಕು ಕ್ಲೀನಾಗಿ. ಅವರು ವಾಸನೆ ಬರ್ತಂತ ಎಲ್ಲರೂ ಒಗೆದು ಹಾಕ್ಬಿಟ್ಟೆ ಅಂದ್ಬಿಡ್ತಾರೆ. ಒಂದ್ ಕಡೆ ಹಾಕ್ಬಿಡ್ತಾರೆ, ಒಂದ್ ಕಡೆ ಬಿಡೋದಿಲ್ಲ. ಒಂದೇ ಕಡೆ ಹಾಕ್ಬೇಕಲ್ಲ, ಸ್ಮೆಲ್ ಬಂದ್ರು ನಮಗೆ ಬಟ್ಟೆ ಕಟ್ಕೊಂಡು ಮಾಡ್ತೀವಿ, ಸ್ಮೆಲ್ ಬರ್ತದೆ ಅಷ್ಟೇ. ತೊಂದ್ರೆ ಇಲ್ಲ. ಆಮೇಲೆ ಒಳ್ಳೆ ಇಳುವರಿ ಬಂತು, 25 ಬಂತು, ಮುಂದಿನ ವರ್ಷ ಮತ್ತೆ 30 ಬಂತು ಎಕರೆಗೆ, 20, 25, 30 ಹಿಂಗ್ ಬಂತು ಮೂರನೇ ವರ್ಷ. ಅಷ್ಟು ನೀರು ಕಡಿಮೆ ಆಗ್ಬಿಡ್ತು. ನೀರನ್ನ ಎಲ್ಲಿ ಉಪಯೋಗಿಸ್ತಾ ಇದ್ರೆ? ನೀರೇ 2 ಇಂಚ್ ನೀರು ಬೀರ್ತಲ್ಲ, ಬೋರ್ ಕಡಿಮೆ. ಇದು ಗೊತ್ತಿನಲ್ಲ, ಇದು ಎರೆ ಮಣ್ಣಲ್ಲ, ಗೊತ್ತಿನಲ್ಲ. ಆದ್ರೆ ನೀರು ಕುಡಿದ್ ಬಿಡ್ತಿತ್ತು, ಹಾಕಾಗ್ತಿದ್ದಿಲ್ಲ. ಕಡೆಗೆ 2 ಹಾಳೆ ಕಮ್ಮಿ ಮಾಡ್ತಾ ಬಂದೆ. ಜನರಿಗೆ ನೀರಿನ ಸಮಸ್ಯೆ, ಸಿಹಿ ನೀರು, ಆದ್ರೆ ನೀರು ಹೆಚ್ಚಿಲ್ಲ. ಜನರಿಗೆ ನೀರಿನ ಸಮಸ್ಯೆ ಎಲ್ಲ ಅಕ್ಕಪಕ್ಕದವ್ರು ಬಂದು ನೀರು ಕೇಳೋರು. 2 ಹಾಳೆ ಕಮ್ಮಿ ಮಾಡಿ ಜನರಿಗೆ ಫ್ರೀ ನೀರು ಕೊಡ್ತಿದ್ದೆ. ಜನ ಕುಡಿಯಕ್ಕಿರ್ತಿದ್ರು, ಕುಡಿಯಕ್ಕಷ್ಟೇ ಕೊಟ್ಕೊಂಡು. ಬಹಳ ಎಲ್ಲರಿಗೂ ಗೊತ್ತಿದೆ, ಬಾಬಣ್ಣ ಕೊಡ್ತಾನೆ, ಬಾಬಣ್ಣ ಕೊಡ್ತಾನೆ, ಫ್ರೀ ಕೊಡೋದು. ಅದು ಮಾಡ್ಕೊಂತ ಬಂದೆ. ಕಡೆಗೆ ಅದು ಬೋರ್ ಫೇಲ್ ಆಗ್ಬಿಡ್ತು, ನೀರು ಕಮ್ಮಿ ಆಗ್ಬಿಡ್ತು. ಕಡೆಗೆ ಏನ್ ಮಾಡೋದು? ಅಷ್ಟೊತ್ತಿಗೆ ಒಂದು ಪ್ಯಾಕೆಟ್ ಅಕ್ಕಿನ ನಾನು ಸ್ವತಃ ಮಾರ್ತಿದ್ದೆ, ಕೊಡ್ತಿದ್ದಿಲ್ಲ, ಮರ ಕೊಡ್ತಿದ್ದಿಲ್ಲ. ಮರ ಕೊಟ್ಟರೆ ಮಾಮೂಲಿ ರೇಟ್ ತಂತಾರೆ. ಇದೇನ್ ಮಾಡ್ತಿದ್ದೆ? ಅಮನ್ ಸುನ ಹಾಕಿದ್ದೆ, ಬಹಳ ಸಿಹಿ ರುಚಿ ಅದು. ಅದನ್ನ ಪಾಲಿಶ್ ಕಡಿಮೆ ಮಾಡಿ ಡಾಕ್ಟರ್ಗಳಿಗೆ, ಅವ್ರಿಗೆ ಜಯ ಹನುಮಾನ್ ಕೃಷಿ ಬಾಬು ವಯ್ಯಾರ್ ಅಂತ ಹಾಕಿ, ಜಯಮಂದ್ ಹಾಕಿ, ಚೀಲ ಎಲ್ಲ ಇದೆ ಹಾಕಿ ಅದನ್ನ ಮಾಡಿ ಮಾರಿದೆ. ಸ್ವಂತ ತಾವೇ ಚೀಲ ಮಾಡಿ? ಚೀಲ ಮಾಡಿ ಅದನ್ನ ಇದು ಬಿನ್ನಿ ಮಿಲ್ಗೆ ಹಾಕಿ ಅದನ್ನು ಮಾಡಿಸಿ ಪ್ಯಾಕೆಟ್ ಮಾಡಿ. ಪ್ಯಾಕೆಟ್ ಸಿಗ್ತದೆ 10 ರೂಪಾಯಿ ಒಂದು ಪ್ಯಾಕೆಟ್, 25 ಕೆಜಿಗೆ. 25 ಕೆಜಿಗೆ ಆಗಿನ ಕಾಲದಾಗೆ 50 ರೂಪಾಯಿ ರೇಟಿಗೆ ಕೊಡ್ತಿದ್ದೆ ಅಕ್ಕಿ. 1998 ಮಾಡಿದ್ದೆ, 2004 ಮಾಡಿದ್ದೆ ನಾವು ಇದು. ಅದಕ್ಕಿಂತ ಹಿಂದೆ ಬರೀ ಹಾಗೆ ಮಾಡ್ತಾ ಹೋದೆ, ಅದ್ರಗೇನು ಸುಖ ಆಗಲಿಲ್ಲ. ಈಗ ಮಾರೋದು 1,000 ಉಳಿತಿತ್ತು. 1,000 ಎಲ್ಲ ಖರ್ಚು ಹೋಗಿ 2,000 ಉಳಿತು. ನಾವು 1 ಎಕರೆಗೆ 2,000, 4,000, 2 ಎಕರೆ ಇತ್ತಲ್ಲ 8,000 ರೂಪಾಯಿ. ನಾವು ಹೇಳಬೇಕು ಅಂದ್ರೆ ಬಹಳ ಹೆಚ್ಚಾಗ್ತದೆ ಜೀವನಕ್ಕೆ. ಆಕಳದಲ್ಲೇ ನನಗೆ ಜೀವನ ಆಗೋದು. ಇದ್ರಾಗೆ ಊಟಕ್ಕೆ ಒಂದು ಬತ್ತಕ್ಕೆ ಖರ್ಚು ಎಷ್ಟು ಮಾಡ್ತಿದ್ರಿ? ಖರ್ಚು ಸುಮಾರು 8,000 ಮಾಡ್ತಿದ್ವಿ ಎಕರೆಗೆ. ಯಾಕಷ್ಟು ಖರ್ಚು? ಅಷ್ಟಾಗ್ತಿತ್ತು. ಯಾಕಂದ್ರೆ ಎಲ್ಲ ಸಾವೆ ಇಲ್ಲ, ಎಲ್ಲ ಗೊಬ್ಬರ, ಕೀಟನಾಶಕ ಎಲ್ಲ ತರಬೇಕು. ದುಡ್ಡು ಜನರ ಹತ್ರನೇ ಸ್ಪ್ರೇ ಮಾಡಿಸ್ಬೇಕು. ನಾನೇನ್ ಮಾಡಕ್ ಬರಲ್ಲ, ಸ್ಮೆಲ್ ಬರುತ್ತೆ. ಅದು ನಮಗೂ ವಯಸ್ಸಾಗಿತ್ತಲ್ಲ ಅವಾಗ, ಈಗ 69 ಅವಾಗ ವಯಸ್ಸಾಗಿತ್ತಲ್ಲ. ಅಮ್ಮನ ನೀವು ಕಟ್ಕೊಂಡು ಮಾಡಕ್ಕಾಗಲ್ಲ, ಅವ್ರಿಗೆ ಜನರ ನಾವು ಜನರಿಗೆ ಕೊಡ್ಬೇಕು. 250-300 ರೂಪಾಯಿ ಕೂಲಿ ಅವಾಗ. ಈಗ 500-600 ರೂಪಾಯಿ ಇದೆ ಬಿಡ, 550 ಏನು. ಅವಾಗ ಆತ ಬಂದೆ, ಬಂದಾಗಂತೂ ಆಕಳ ಇತ್ತಲ್ಲ, ಆಕಳ ನಂಗೆ ಜೀವನ ಆಗೋದು. ಇದ್ರಾಗೇನು ಅಷ್ಟು ಜೀವನ ಆಗ್ತಿದ್ದಿಲ್ಲ. ಹ್ಞೂ, ಇರ್ಲಿ ಸರ್, ಕೃಷಿ ಮಾಡಿ ಎಲ್ಲ ಕೊಟ್ಟೆ ನಾವು. ಆಮೇಲೆ ಅಂದ್ರೆ ಈ ಮಾರಕತ್ ಮೇಲೆ ಇದರಲ್ಲಿ ನನಗೆ ಹೆಚ್ಚು ಕಮ್ಮಿ ಏನಂದ್ರೆ 20 ಕ್ವಿಂಟಲ್ಗೆ ಅವಾಗ 1,800, 1,600 ಇತ್ತು, 1,200 ಇತ್ತು. 2,500 ರೂಪಾಯಿ ಸಿಗೋದು ನನಗೆ ಭತ್ತಕ್ಕೆ ರೇಟ್. 2 ಕ್ವಿಂಟಲ್ಗೆ 1 ಕ್ವಿಂಟಲ್ 2,000. ಅವಾಗ 1,200-1,300 ರೇಟ್ ಅದು ಅವನ್ ಆ ಟೈಮ್ನಲ್ಲಿ 2004-5 ಅವಾಗ ಇದು 2,000 ಸಿಕ್ತು. 2,500 ಒಂದು ಕ್ವಿಂಟಲ್ಗೆ ನಂಗೆ ಆ ರೇಟ್ ಸಿಕ್ತು. ಸುಮಾರು 20,000 ಉಳಿತು ನನಗೆ 1 ಎಕರೆಯಿಂದ. ಹ್ಞೂ, 1 ಎಕರೆ 20,000 ಉಳಿತು. ಆ ಥರ ಕೊಡು ಎಲ್ಲ. ಅವ್ರು ಬಂದವ್ರು ತಗೊಂಡವ್ರು ಗ್ಯಾಸ್ ಹಾಕ್ತಿದ್ದಿಲ್ಲ. ಗ್ಯಾಸ್ ಸ್ಟಿಕ್ ಇದ್ದವ್ರಂತೂ ನನಗೆ ಕೊಡು, ನನಗೆ ಕೊಡು. ಅದು ಊಟ ಮಾಡಿದ್ರೆ ಅಷ್ಟು ಇದು. ಆಮೇಲೆ ಪಾಲಿಶ್ ಕಡಿಮೆ ಮಾಡ್ತಿದ್ದೆ. ಯಾವ ರೀತಿ ಪಾಲಿಶ್ ಕಡಿಮೆ ಮಾಡೋದು? 70% 60-70% ಒಳಗೆ 100 ಮಾಡ್ತಿದ್ದಿಲ್ಲ, 100 ಪಾಲಿಶ್ ಮಾಡ್ತಿಲ್ಲ. 75-70% ಪಾಲಿಶ್ ನೋಡ್ತಿದ್ದೆ. ಸ್ವಲ್ಪ ಅದ್ರದ್ದು ಇದು ಇರ್ಬೇಕು, ಸಿಪ್ಪೆ ಇರ್ಬೇಕು, ಒಂಚೂರು ಅದ್ ನೋಡ್ಕೊಂಡು ಮಾಡ್ತದೆ. ತೀರಾ ಪಾಲಿಶ್ ಕಮ್ಮಿ ಮಾಡ್ಬಿಟ್ರೆ ಜನ ತಿನ್ನಲ್ಲ, ಅವು ತಿಂದ ರೂಢಲ್ಲ ಪಾಲಿಶ್. ಅಂದ್ರೆ ನೀವು ಮಿಲ್ಲಿಗೆ ಹೋಗಿ ಹೇಳ್ತಿದ್ರಿ? ಮಿಲ್ಲಿಗೆ ಹೋಗಿ ನಾನು ಮಿಲ್ಲ ನಿಂತು ನಾನೇ ಮಾಡ್ತಿದ್ದೆ ಪಾಲಿಶ್. ಸಾಕಿ ನೋಡ್ರಿ, ಏನು ಸಾಕ್ ಇದ್ನು ಹೊರಗ್ ಬಂದು ನೋಡಿ ಪಾಲಿಶ್ ತಾನೇ ಹಾ ಸಾಕಿದ್ದು ಅಂತ. ಈ ಪಾಲಿಶ್ ರುಚಿ ಬರುತ್ತಲ್ಲ, ನಾನು ನೋಡಿದ್ದೆ ರುಚಿ ಬಂತಲ್ಲ, ಇದು ಇದೇ ತರದ್ ಮಾಡ್ಬೇಕು ಅಂತ ಮಾಡ್ತಿದ್ದೆ. ನಾನು ಪ್ರಯೋಗ ಮಾಡ್ಕೊಂಡು ಅವ್ರಿಗೆ ಕೊಡ್ತಿದ್ದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಪ್ರಯೋಗ ಮಾಡ್ತೀನಿ ಅಂತ ಅಂದ್ರೆ? ನಿಮ್ಗೆ ಯಾವ ತರ ತಿಳ್ಕೊಂಡಿದ್ದು? ಈಗಪ್ಪ ಇದ್ರಲ್ಲಿ ಪಾಲಿಶ್ ಇಲ್ಲಿ ತಿನ್ಬೇಕು ಅಂತ ಅದೇ ಪಾಳೇಕರ ಇದ್ರಲ್ಲ ಬರದೇ ಇರೋ ಅದ್ರಾಗಿದೆ. ಪಾಳೇಕರ ತತ್ವ ಈ ತರ ಮಾಡ್ರಿ, ಈ ತರ ಅದನ್ನ ನೋಡಿ. ನಾ ಎಲ್ಲೂ ನೋಡಿದ್ದಲ್ಲ, ಅದ್ರಲ್ಲಿ ಬರ್ದಿದ್ ಬುಕ್ ಐತೆ. ಆ ಬುಕ್ ತಗೊಂಡು ಕ್ಲೀನ್ ಆಗಿ ಇದ್ ಮಾಡಿ ಅದೇ ತರ ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡಿದ್ರೆ ಬಂತು. 4 ದಿವಸಕ್ಕೆ ರೆಡಿ ಆಗ್ಬಿಡ್ತಿತ್ತು. ಬಹಳ ಒಳ್ಳೆ ಪಾಳೇಕರು ಅದ್ರ ಅಡಕೆದು ಹೇಳಿದ್ದಾರೆ, ಕಬ್ಬಿಂದ ಹೇಳಿದ್ರೆ ಎಲ್ಲ. ನಾ ಇದನ್ನ ಮಾಡಿದೆ, ಬಹಳ ಚೆನ್ನಾಗಾಯ್ತು. ಹಾಗೆ ಮನೆಯೆಲ್ಲ ಇಲ್ಲೆಲ್ಲ ವಾಸನೆ ಬರೋದು ಅದು ಹಾಕಿದಾಗ ಒಂದೆರಡು ದಿನ ಬಂದಿರೋದು. ಆದ್ರೆ ಮಾತ್ರ ಒಂದೇ ಒಂದು ಕೀಟನಾಶಕ ಹೊಡೆದಿಲ್ಲ. ಅದು ಹಾಕೋದೇ ಬೇಡ, ಅದು ಹಾಕ್ಬಿಟ್ರೆ ಬರೋದಿಲ್ಲ. ಇವಳು ಒಳ್ಳೆ ಇಳುವರಿ ಬರ. ಗದ್ದೆಯಲ್ಲಿ ಕಳೆಗಳು ಬಂದ ಯಾವ ತರ ನಿರ್ವಹಿಸ್ತೀವಿ? ಕಳೆ ನಿರ್ವಹಿಸ್ತಿದ್ರೆ ಅಂದ್ರೆ ಗದ್ದೆ ಕಳೆ ಬಂದ ಏನ್ ಮಾಡ್ತಿದ್ದೆ, ಕಳೆ ತೆಗ್ಸ್ತಿದ್ದೆ. ಜನರ ಹತ್ರ ಒಂದಿನ ಕಳೆ ನಾಶಕ ಹಾಕಿದ್ದಿಲ್ಲ, ನಾವು ಹಾಕ್ಲೇ ನನ್ನ ಭೂಮಿಗೆ ಕಳೆ ಜನರ ಹತ್ರ ತೆಗ್ಸಿದ್ದೆ. ಜೊತೆಗೆ ಹಂಗೆ ಆಳುಗಳಿಗೆ ಕೂಲಿ 200 ಇತ್ತು, 200 ರೂಪಾಯಿ ಇರ್ತಾವ, ಆಮೇಲೆ 300 ಆಯ್ತು. ಕಳೆ ಜನನೇ ತೆಗಿಯೋರು. ಕಳೆ ಏನ್ ಮಾಡ್ತಿದ್ದೆ, ಇದು ಹಾಕ್ಬಿಡ್ತಿನಲ್ಲ ಜೀವಾಮೃತ, ಕಳೆಕ್ಕಿಂತ ಮೊದ್ಲು ಇದೇ ಬೆಳೆದ್ ಬಿಡ್ತು, ಕಳೆ ಮುಚ್ಚಿಬಿಡೋದು. ಕಳೆ ಮುಚ್ಚಿ ಹೇಳ್ತಿದ್ದೆ ಇಲ್ಲ, ಕಡ್ಡೆ ಹೊಡ್ಬಿಡೋದಲ್ಲ, ಕಳೆ ಇರ್ತಿದ್ದಿಲ್ಲ. ಒಂದ್ ಸರಿ ಎರಡ್ ಸರಿ ಕಳೆ ತೆಗಿತು, ಕೈ ಆಡದ್ಮೇಲಂತೂ ತಾಕತ್ ಬಂದ್ಬಿಡ್ತಿತ್ತು. ಕೈ ಆಡ್ಸೋದೇ ಒಳ್ಳೇದು, ಔಷಧಿ ಪೌಷ್ಟಿ ಬರೋದಕ್ಕಿಂತ ಕೈ ಆಡೋದ್ರಿಂದ ಅವರಿಗೂ ಆರೋಗ್ಯ. ತೆಗೆಯೋರಿಗೆ ಕಳೆ ತೆಗೆದು ಆಮ್ಲಜನಕ ಬರುತ್ತೆ, ಇವರಿಗೂ ಹಿಂಗಾಡಿಸ್ತಾ ಇರ್ತಲ್ಲ ಎತ್ತಿದ ಕೈ, ಆ ಕಳೆ ತೆಗೆದಲ್ಲಿ ಹೆಚ್ಚಿಗೆ ಗಡ್ಡೆ ಬರ್ತದೆ. ಈಗ ಹಂಗಿಲ್ಲ, ಕಳೆ ನಿಶಕ ಆಗ್ತಾರ, ಕೆಮಿಕಲ್ ಕೊಟ್ಟಂಗ್ ನಮ್ಗೆ, ನಾವು ಕೆಮಿಕಲ್ ಹೊಟ್ಟೆ ತಿಂದಂಗೆ. ಅದು ಜೊತೆಗೆ ತಾವು ಈ ಒಂದು ಭತ್ತ ಬಂದ ನಂತರವಾಗಿ ತಾವು ಅಜೀವಾಮೃತ ಅಂತ ಹೇಳಿದ್ರಿ. ಪ್ರಾರಂಭದ ದಿನಗಳಲ್ಲಿ ಭೂಮಿ ಸಿದ್ಧತೆ ಬಗ್ಗೆ, ಭೂಮಿಲಿ ಏನೇನು ಗೊಬ್ಬರಗಳನ್ನ ಮಿಕ್ಸ್ ಮಾಡ್ತಾ ಇದ್ರಿ? ನಾವು ಬರ್ತಿದ್ದೆ, ದನ ಇತ್ತಲ್ಲ ದನದೇ ಹಾಕ್ತಿದ್ದೆ, ಆಮೇಲೆ ಗೋಡು ಹಾಕ್ತಿದ್ದೆ, ಈ ಕೆರೆ ಗೋಡೆಲ್ಲ ಹಾಕ್ತಿದ್ದೆ, ದನಗಳ ಇತ್ತಲ್ಲ ದನದೇ ಹಾಕ್ತಿದ್ದೆ. ಕಡೆಗೆ ಸಂತೆ ಮಾರ್ಕೆಟ್ ಇತ್ತು, ಸಂತೆ ಮಾಡೋ ಗೊಬ್ಬರ ಎಲ್ಲ ಸಿಗೋದು ವೇಸ್ಟ್ ಇದೆ, ಅದೆಲ್ಲ ತಂದು ಮನುಷ್ಯನ ಕೈ ಗಾಡಿ ಮಾಡ್ಕೊಂಡಿದ್ದೆ, ಯಾಕೆ ಬಂದು ಇಲ್ಲಿ ಹಾಕೋದು. ಇಲ್ಲೇ ಹತ್ತಿರದ ಸಂತೆ ಮಾರ್ಕೆಟ್ ಇತ್ತು ಅವಾಗ, ಆ ಟೈಮ್ ಅದೇ ಮಾಡಿತ್ತು. ಬೇರೆ ಕಡೆ ಎಂತ ಸಿಕ್ತ ಅಂತ ತಗೊಂತಂದು ಹಾಕೋದೇ, ಅಲ್ಲಿ ಬಿದ್ದಿರ್ತಿತ್ತಲ್ಲ ಸಂತೆ, ಇಲ್ಲೇ ಮಾಡಿದ್ರು ದನ ಸಂತೆ. ಆ ಸಿಕ್ತಿತ್ತು ಅದು ವೇಸ್ಟ್, ಅದು ತಗೊಬಂದು ಏನ್ ಮಾಡ್ತಿದ್ದೆ ಹಂಗೆ ಡೈರೆಕ್ಟ್ ಹಾಕ್ತಿದ್ದೆ. ಅವಾಗ ನನ್ನ ದನ ಕರ ಇಲ್ಲ, ಅವಾಗ 2004-05 ಮೇಲೆ ದನ ಕರ ಮಾಡಿದೆ. ಅದ್ರ ಮೇಲೆ ಇದನ್ನ ಮಾಡಿದ್ ಬಾಳೆ ಕರ ತತ್ವ ನೋಡ್ಕೊಂಡು ಮಾಡಿದೆ. ಇದು ಏನು ಸುಖ ಆಗ್ಲಿಲ್ಲ, ಆ ಗೊಬ್ಬರನ ಹಾಕ್ತಿದ್ದೆ ಅವ. ಇದು ಗೊಚ್ಚಿನ ಅಲ್ಲ, ಈ ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ನಾವು ಕಡೆ ನೋಡ್ಕೊತಾ ನೋಡ್ಕೊಂಡು ಬಾಳೆಕರ ಬುಕ್ ಯಾರೊಬ್ರು ಕೊಟ್ಟು, ಇದ್ರಲ್ಲಿ ಇತ್ತು ಒಂದು ಪತ್ರಿಕೆಯಲ್ಲಿ ಇತ್ತು, ಹೋದೆ ತರಿಸಿದೆ, ಬೆಂಗಳೂರು ತರಿಸಿದೆ. ಅವತ್ತು ಮಾಡಿದೆ, ಅವಾಗ ಪಾಳೆಕರ ನೋಡ್ಕೊಂಡು ಆ ಪ್ರಕಾರ ಎಲ್ಲ ಹಾಕೋದು. ಆಮೇಲೆ ಬೀಜಾಮೃತ ಅಂತ ಅದ್ರಲ್ಲಿದೆ, ಅದನ್ನ ಬೀಜಾಮೃತ ಮಾಡೋದು, ಅದರಲ್ಲಿ ಆ ಬೀಜ ಮಾಡೋದು ಬಹಳ ಪವರ್ಫುಲ್ ಆಗಿ ಬರ್ತದೆ. ಯಾವ ತರ ಮಾಡಿದ್ರಿ ಬೀಜಾಮೃತ? ಬೀಜಾಮೃತ ಅಂದ್ರೆ ಆ ನೀರೊಳಗೆ ಕಟ್ಟಿ ಸಗಣಿ ನೀರು ಮತ್ತೆ ಗೋಮೂತ್ರ ಹಾಕಿ ಅದ್ರಾಗೆ ಇಳಿ ಬಿಡ್ಬೇಕು, ಒಂದ್ ಕೋಲು ಅದಕ್ಕೆ ಡ್ರಮ್ ಒಳಗೆ ಮಧ್ಯದಲ್ಲಿ ಇರ್ಬೇಕು. ಅದು ಆ ತರ ಅಡ್ಡ ಕಟ್ಟಿ ಅದ್ರಲ್ಲಿ ಅದೇ ತರ ಅವ್ರೇನ್ ಸಿಸ್ಟಮ್ ಅದೇ ತರ ಮಾಡ್ಕೊಂತ ಕಟ್ಟ ಅದ್ರ ಇದನ್ನ ಇಟ್ಬಿಡು, ಗಂಟೆ ಇಟ್ಬಿಡು, ಎಷ್ಟು ಕೆಜಿ 5-6 ಕೆಜಿ ಇದ್ರೆ ಸಾಕು, 5-6 ಕೆಜಿ ಬೀಜ ಹಾಕಿ ಅದಿತ್ತು ಎತ್ತದು ಸುಮಾರು 24 ಗಂಟೆ ಇಟ್ಟು, ಆಮೇಲೆ ಎತ್ತದನ್ನ ಮೊಳಕೆ ಕಟ್ಟೋದು. ಯಾವ್ದೇ ಕಡೆ ಇದು ಬರಲ್ಲ, ಔಷಧಿ ಹೊಡೆಯುವಂತ ಔಷಧಿ ಇತ್ತಲ್ಲ ಅದು ಜೀವನಕ್ಕೆ ಅದಕ್ಕೆ ಅದು ಇದಾದಂಗಾಗುತ್ತೆ, ಅದು ಔಷಧಿ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಪವರ್, ಹಾಳಾಗಲ್ಲ, ಎಲ್ಲ ಮೊಳಕೆ ಜನ ಹೊಡಿತದೆ. ಅದನ್ನ ಅಲ್ಲಿ ನೆನೆಸೋದು 24 ಗಂಟೆ ನೆನೆಸ್ತಲ್ಲ, ಬೆಳಿಗ್ಗೆ ಮತ್ತೆ ಕಟ್ಬಿಡೋದು, ಕಟ್ಟು ಒತ್ತಿಟ್ಬಿಟ್ರೆ ಅದು ಮೊಳಕೆ ಬರ್ತದೆ. ಅದು ಇದು ಎತ್ತಿ ಆಕಳ ಎತ್ತೊಳಗೆ ಮಾಡೋಕ್ಕಾಗಲ್ಲ, ಇದ್ರ ತರ ಇರ್ತದೆ ಚಕ್ರ, ಅದರಲ್ಲೇ ಮುಸುರಿ ಅದಕ್ಕೇನೋ ಅಂತ ನನಗೆ ಮರ್ತು ಹೋಗೈತಿಗೆ. ಬಹಳ ಈಗ 5-6 ವರ್ಷದಿಂದ ಮಾಡ್ತಾ ಇಲ್ಲ, ಬಿಟ್ಬಿಟ್ನಲ್ಲ ಅದನ್ನ ಟ್ರ್ಯಾಕ್ಟರ್ ಹೊಡೆದ್ಬಿಡೋದು, ಮೊಸರ ಬಿಡೋದು ಅದಕ್ಕೆಲ್ಲ, ಆದ್ರೆ ಆಮೇಲೆ ಲೋವೆಲ್ ಮಾಡ್ಕೊತ ಹೋಗೋದು, ಅದರಲ್ಲೇ ಎತ್ತಲ್ಲೇ ಲೆವೆಲ್ ಮಾಡ್ಕೊಡ್ಕೊಂತ ಹೋಗೋದು, ಕ್ಲೀನ್ ಹೊಡೆದ್ಬಿಟ್ಟು ಲೆವೆಲ್ ಆದಕ್ಕೂ ಒಂದೇ ತರ ಲೆವೆಲ್ ಮಾಡ್ಕೊಂಡು ಆಮೇಲೆ ನೆಟ್ಟಿ ಮಾಡೋದು ಜನರ ಹತ್ರನೇ. ಎಷ್ಟೆಷ್ಟು ಯಂತ್ರ ಕೊಟ್ಟು ನೆಟ್ಟಿ ಮಾಡಿಸ್ತಿದ್ರು? ನಾನು ಒಂದು ಚೋಟಡಿಗೆ ಒಂದು, ಚೋಟಕ್ಕೊಂದು, ಆಮೇಲೆ ಗೇಣಿಗೆ ಮಾಡ್ಬಿಟ್ಟೆ. ಏನಕ್ಕೆ ಚೋಟಿಗೆ ಯಾಕೆ ಮಾಡಿದೆ ಅಂದ್ರೆ ಗಡ್ಡೆ ಹೊಡೆದ್ ಕಮ್ಮಿ ಆಗುತ್ತೆ, ತಾಕತ್ ಕಡಿಮೆ ಆಗುತ್ತೆ. ಗಡ್ಡೆ ಹೊಡೆದ್ರೆ ತಾಕತ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಗಡ್ಡೆ ಹೊಡೆದಂಗ ಪತ್ಲು ಜನ ಒಳ್ಳೆ ಫಲವತ್ತಾಗಿ ಬರುತ್ತೆ. ಇದು ಚೋಟಿಗೆ ಮಾಡ್ಬಿಟ್ರೆ ಹತ್ತಿರ ಆಗತ್ತಲ್ಲ, ಸರಿಯಾಗಲ್ಲ, ದೂರ ದೂರ ಇದೆ ಗಡ್ಡೆ ಜಾಸ್ತಿ ಹೊಡೆದ್ರೆ ಅವಾಗ ಏನ್ ಮಾಡಿದೆ ಸಸಿನೂ ಕಡಿಮೆ ಆಗುತ್ತೆ, ಆಮೇಲೆ ಇಳುವರಿ ಚೆನ್ನಾಗಿ ಬರ್ತದೆ. ದೂರದಾರ ಗೇಣಿಗೆ ಒಂದ್ ಹಾಕ್ರೆ, ಚೋಟಿಗೆ ಒಂದ್ ಹಾಕ್ರೆ ಹತ್ತಿರ ಆಗತ್ತೆ, ಮುಚ್ಕೊಂಡು ಬರ್ತದೆ, ಕ್ರಿಮಿಕೀಟ ಬಾಧೆನೂ ಜಾಸ್ತಿ ಆಗುತ್ತೆ, ಅದು ಆಗೋದಿಲ್ಲ ದೂರ. ಆಮೇಲೆ ಗಡ್ಡೆ ಹೊಡೆದ್ ಜಾಸ್ತಿ ಆಗುತ್ತೆ, 20 ಹೊಡೆದು 30 ಲೆಕ್ಕ ಹೊಡಿತದೆ, 30-35 ವರೆಗೂ ಗಡ್ಡೆ ಹೊಡಿತದೆ ಒಂದು ಒಂದೇ ಒಂದ್ ಸಸಿ. ಅದ್ ನಾವು ಸುಮಾರು 20 ದಿವಸದೊಳಗೆ ಹಾಕ್ಬಿಡ್ತಿದ್ದೆ, 22 ತಿಂಗಳಗಟ್ಟಲೆ ಹಾಕ್ತಿಲ್ಲ, 22-17 ದಿವಸ ಇಲ್ಲ 24, ಸ್ವಲ್ಪ ದಬ್ಬೆ ದಬ್ಬೆ ಹಾಕ್ಬೇಕು, ದೂರ ದೂರ ಹಾಕ್ತಿದ್ದೆ, ಹಾಗೆ ಹಾಕುವಾಗ ಒಟ್ಟಿಗೆ ಹಾಕ್ಬಾರ್ದು, ದೂರ ದೂರ ದೂರ ಹಾಕ್ಬೇಕು, ಹಳ್ಳಿ ಹಾಕ್ಬೇಕು. ಒಂದು ಮಡಿ ಹಾಕಲ್ಲಿ 4 ಮಡಿ ಜಾಸ್ತಿ ಆದ್ರೂ ಇಲ್ಲ, ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ ಈ ದಪ್ಪ ದಪ್ಪ ಆಗುತ್ತೆ, ಈ ತರ ಸೀರಾಗ್ಬಿಡುತ್ತೆ, ಏಡಿ ತಿನ್ಬಿಡ್ತಾರೆ, ದಪ್ಪ ಆದ್ರೆ ಏಡಿ ತಿನ್ನಕ್ ಆಗಲ್ಲ, ಆ ತರ ಮಾಡ್ತಿದ್ದೆ. ಯಾಕಂದ್ರೆ ನಾನು ಔಷಧಿ ಕ್ರಿಮಿನಾಶಕ ಇರೋಕಲ್ಲ, ಅವ್ ದಪ್ಪ ಮಡೆ ಹಾಕ್ತಿದ್ದೆ, ದಪ್ಪ ಬಲಿಲಿ ಅಂತ. ಬಲಿಸಾಗ ಏನಾಗುತ್ತೆ ನಾವು ಹೋಗಕ್ಕಾಗಲ್ಲ, ಹೋಗ್ಬಿಡಿ ಹೋಗ್ಬಿಡಿ ಅಂತ ಮತ್ತೆ ಪುನಃ ನೆಡೋದು, ಅದು ಇಳುವರಿ ಬರಲ್ಲ. ಅದು ಒಂದೂವರೆ ತಿಂಗಳಲ್ಲಿ ಒಂದ್ ಮಡಿ ಇಟ್ಕೊಂಡಿರ್ತವ, ಇಲ್ಲ ಹೋದಲ್ಲಿ ಹಾಕೋ, ಅದು ಏನು ಇಳುವರಿ ಬರಲ್ಲ, ಏನಪ್ಪ ತುಂಬಸಕ್ಕೆ ಅಷ್ಟೇ. ಆ ತರ ಏನ್ ಮಾಡ್ತೀವಿ ಅದನ್ನ ಬಿಡ್ತೇವೆ, ಬಿಟ್ಟು ಏನ್ ಮಾಡ್ತೀವಿ ದಪ್ಪ ದಪ್ಪ ಮಾಡಿ ಒಂದ್ ತಿಂಗಳದ್ದು ಒಂದ್ ಸರಿ ಹಾಕ್ಬಿಡ್ತೀವಿ. ತಿಂಗಳದ್ದು ಹಾಕ್ಬೇಕಾದ್ರೆ ಸರಿಯಾಗಿ ಜೀವಾಮೃತ 2 ಸರಿ ಕೊಡ್ತಿದ್ದೆ. ಜೀವಾಮೃತ ಹೆಚ್ಚಿಗೆ ಏನ್ ಬೇಡ, 4 ಡ್ರಮ್ ಹಾಕ್ರೆ ಸಾಕು 1 ಎಕರೆಗೆ. ಭತ್ತ ಬಂದ್ಬಿಡುತ್ತೆ. ನಾಲ್ಕೈದು ಡ್ರಮ್ ಸಾಕು, ಹೆಚ್ಚಿಗೆ ಏನು ಒದ್ದಾಡೋದು ಬೇಡ. ಒಂದು ಡ್ರಮ್ ಅದ್ರ ಬರ್ತಾರೆ 150 ಲೀಟರ್ ಡ್ರಮ್ಗೆ ಒಂದು ಸರಿ ಮಾಡಿದ್ರೆ ನೀವು 10 ಕೆಜಿ ಸಗಣಿ, 10 ಕೆಜಿ ಗೋಮೂತ್ರ, 2 ಕೆಜಿ ಕಡಲೆ ಹಿಟ್ಟು, 2 ಕೆಜಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಅಲ್ಲಿದೆ ನಮ್ಮ ಕೃಷಿ ಭೂಮಿದೆ ಮಣ್ಣು ಹಾಕಿ ತಿರ್ಸೋದು. ದಿವಸಕ್ಕೆ 3 ಸರಿ ಪ್ರದಕ್ಷಿಣ ರೀತಿಲಿ ತಿರ್ಸ್ಬೇಕು, ಮತ್ತೊಂದ್ಸರಿ ಉಲ್ಟಾ ತಿರ್ಸ್ಬಾರ್ದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದು 3 ದಿನ ಮಾಡಿ 4ನೇ ದಿನ ಬಂದ್ಬಿಡುತ್ತೆ ಅದು. 4 ದಿನ ಲಾಸ್ಟ್ ಅದು, ಆಮೇಲೆ ತಿರ್ಸಂಗಿಲ್ಲ, ಹಾಕದೆ ಅದನ್ನ ಹಾಕೋದು. ಆ ತರ ಮಾಡ್ತಾ ಬರ್ತಿದ್ದೆ. ಬಂದ್ಮೇಲೆ ಅದು ತಪ್ಪಲಲ್ಲಿ ಇಡ್ತಿದ್ದೆ ನೆಲ್ಲಲ್ಲಿ, ಅಲ್ಲೇ ಡ್ರಮ್ ಮಾಡಿ ಅಲ್ಲೇ ಒಂದು ಮರದ ಕೆಳಗೆ, ಇಲ್ಲಿಂದ ಸಪ್ಲೈ ಮಾಡಕ್ ಆಗಲ್ಲ, ಅಲ್ಲೇ ಮಾಡ್ಕೊತಿದ್ದೆ. ಗದ್ದೆ ಹತ್ರ ಒಂದು ಇದು ಮಾಡಿ ಅದಕ್ಕೆ ನೆಳ್ಳು ಬರಂಗ್ ಮಾಡಿ ಒಂದು ತಾರ್ಪಲ್ ಗಿರ್ಪಲ್ ಹಾಕಿ ನೆಳ್ಳಿರ್ಬೇಕು. ಆಮೇಲೆ ಮತ್ತೆ ಒಂದು ಹಸಿ ಗೋಣಿ ಚೀಲ ನೆನೆಸಿ ಅದನ್ನ ಮೇಲೆ ಮುಚ್ಚಳ ಮಾಡಬೇಕು. ಏನು ಪ್ಲಾಸ್ಟಿಕ್ ಕವರ್ ಹಾಕಂಗಿಲ್ಲ, ಗೋಣಿ ಚೀಲ ಇರ್ಬೇಕದು, ಅದು ಜೀವಾಣು ಉತ್ಪತ್ತಿ ಆಗುತ್ತೆ. ಅದನ್ನ ಮಾಡಿ ಇದು ಮಾಡ್ತಾರೆ. ಉಲ್ಟಾ ಹೊಡೆದ್ರೆ ಮತ್ತೆ ಸಾಯ್ತು ಅಂತ ಹೇಳ್ತಾರ, ಉಲ್ಟಾ ಹೊಡೆಯಲ್ಲ, ಹಂಗೆ ಒಂದೇ ತರ ಹೊಡೆ. ನಾನೇ ಮಾಡ್ತಿದ್ದೆ. ಆಳುಗಳ ಹತ್ರ ಮಾಡಿದ್ರೆ ಅವ್ರು ಹೆಂಗಾರು ಮಾಡೋಗ್ತಾರೆ, ನಡೆದಂದ್ರೆ ಇರ್ತಾರೆ, ನಾವು ಮಾಡಿದ್ರೆ ಸಮಾಧಾನ. ಅದಕ್ಕೆ ನಾವು ಮಾಡ ನನ್ ಅವ್ನು ಮಾಡಿದ್ರೆ ನನ್ಗೆ ಸಮಾಧಾನ ಆಗೋದಿಲ್ಲ, ಯಾಕಂದ್ರೆ ಅವ್ರ ಲೆಕ್ಕ ಕೊಡೋರು ಅಷ್ಟೇ, ಚೆನ್ನಾಗ್ಬೇಕಂದ್ರೆ ಅವ್ರಿಗೇನಿರ್ತದೆ. ಜೊತೆಗೆ ತಾವು ಈ ಒಂದು ಅಕ್ಕಿನ ಬೆಳೆದು ಅಂದ್ರೆ ಭತ್ತ ಬೆಳೆದು ಪ್ಯಾಕೆಟ್ ಮಾಡಿ ಜನರಿಗೆ ಮಾರ್ತಿದ್ದೆ ಅಂತ ಹೇಳಿದ್ರಿ, ಆ ಒಂದು ಅಂಶ ತಮ್ಗೆ ಹೇಗ್ ಬಂತು? ಹೆಂಗ್ ಬಂತು ಅಂದ್ರೆ, ಅವಾಗ ಏನ್ ಮಾಡಿದೆ, ಈ ರೇಟ್ ನನ್ನ ಮರಕ್ ಕೇಳಕ್ ಹೋದ್ರೆ ಅದೇ ರೇಟಿಗೆ ಕೇಳ್ತಾರೆ. ಕಾಮನ್ ಏನು ಕೃಷಿನ ಕ್ರಿಮಿ ಕೀಟ ಹಾಕಿ ಅದನ್ನ ಔಷಧಿ ಹೊಡ್ತದ ಕೇಳ್ತಾರೆ. ನನ್ನ 1000 ಏನ್ ಜಾಸ್ತಿ ಕೇಳ್ತಾರ, ಏನ್ ಮಾರ್ಕೆಟ್ ರೇಟ್ ಕೊಡಪ್ಪ ಅಂತಾರೆ. ಅವಾಗ ಯೋಚನೆ ಮಾಡಿದೆ, ನಾನು ಕರೆಕ್ಟ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ 1000 ಮಾಡಿದ್ರೆ ಅದು ತಿಂದ್ರೆ ಆರೋಗ್ಯ ಒಳ್ಳೇದಂತ ಬರ್ತಾರೆ, ಅದಕ್ಕೆ ನಾನು ಪ್ರಚಾರ ಮಾಡ್ಬಿಡೋಣ ಜನರಿಗೆ, ನನ್ ಸಾವಿರ ಐತಪ್ಪ ಹೌದಾ ತಿಂದು ನೋಡ್ರಿ ಅಂತ ಒಂದ್ ಸ್ವಲ್ಪ ಕಮ್ಮಿ ರೇಟಿಗೆ ಮೊದಲು ಕೊಟ್ಟೆ. ಆಮೇಲೆ ತಿಂದು ನೋಡಿದ್ಮೇಲೆ ಅವ್ರಿಗೆ ಗ್ಯಾಸ್ಟ್ರಿಕ್ ಬರಲಿಲ್ಲ, ಆ ಗ್ಯಾಸ್ಟ್ರಿಕ್ ಇದ್ದವರಂತೂ ಬಿಡ್ಲೇ ಇಲ್ಲ ಅದನ್ನ. ನನಗೊಂದು ಪ್ಯಾಕೆಟ್ ನನಗೊಂದು ಪ್ಯಾಕೆಟ್ ಯಾವ ತಿಂದ್ರು ಅವ್ರು ಬಿಡ್ಲೇ ಇಲ್ಲ, ಊಟನೂ ರುಚಿ ಬಂತ. ಎಷ್ಟು ವರ್ಷ ಮಾಡಿದ್ರಿ? ಅದೊಂದು 6-8 ವರ್ಷ ಮಾಡಿದೆ. ಆಮೇಲೆ ನೀರಿಗೂ ಮಳೆ ಹೋಗ್ಬಿಡ್ತು, ಕರೆಂಟ್ ಮಳೆ ಬೇರೆ ಹೋಗ್ಬಿಡ್ತಲ್ಲ, ಮಳೆಗಾಲ ಇದ್ದಿದ್ದಿಲ್ಲ ಹಿಂದೆ 4-5 ವರ್ಷದ ಹಿಂದೆ, ಮಾಡೋಕ್ಕಾಗಿಲ್ಲ. ಮತ್ತೆ ಬೋರ್ ಹೊಡ್ಸಿದೆ, ಆವಾಗ ಮತ್ತೊಂದು 1/2 ಎಕರೆ ಮಾಡಿದೆ. ಮತ್ತೆ ಆಮೇಲೆ ಏನ್ ಮಾಡಿದೆ, ಆಕಳನೇ ಭಾಳ ಆಗ್ಬಿಡ್ತು. ಎಷ್ಟು ಆಕಳು ಸಾಕಿದ್ರಿ? ಆಕಳ 1-8 ಆಕಳ ಸಾಕಿದ್ದೆ. 6 ಫಸ್ಟ್ 4 ತಗೊಂಡಿದ್ದೆ, 2 ಆಮೇಲೆ 4 ಆಯ್ತು, ಅದ್ರದ್ದೇ ಮರಿ ಮತ್ತೆ ತಗೊಳ್ಳಿಲ್ಲ, 2 ಆಕಳ ತಗೊಂಡಿದ್ದು. ಆಮೇಲೆ 8 ಆಯ್ತು, 8 ಮರಿ ಸಾಕಿದೆ. ಹಾಲು ತಗೊಂಡು ಕೊಡೋದು ನಾನೇ. ಎಷ್ಟು ಬರ್ತಿತ್ತು ಹಾಲು? ಹಾಲು ಸುಮಾರು 20-25 ಲೀಟರ್ ಬರೋದು. ಒಂದು 2 ಆಕಳ ಕೊಡೋದು, ಎರಡು ಹೊತ್ತಿಗೆ ಒಂದು ಹೊತ್ತಿಗೆ ಒಂದೊಂದು ಹೊತ್ತಿಗೆ 20-25 ಲೀಟರ್. ಡೈರಿಗೆ 1-10 ಲೀಟರ್ ಹಾಕ್ತಿದ್ದೆ. 10 ಲೀಟರ್ ಏನ್ ಮಾಡ್ತಿದ್ದೆ, ನಾನೇ ಮಾಡ್ತಿದ್ದೆ, ಆ ರೇಟಿಗೆ ಮಾರ್ತಿದ್ದೆ. ಆದ್ರೆ ಇದು 10 ಲೀಟರ್ ಮಾರಿದ್ರೆ ಅವಾಗ ಪೆಚ್ಚು ಹೋಗಿತ್ತು ಅಂತ ತೆಗಿತಾರೆ, ನಮ್ಗೇನು ಇದಿಲ್ಲ. ಆಮೇಲೆ ಏನ್ ಮಾಡ್ದೆ, ಇದ್ರ ಇನ್ಕಮ್ ಆಗಲ್ಲ. ನಾನು ಹೋಗಿ ಜನರಿಗೆ ಕೊಡ್ತಿದ್ದೆ, ಅದೇ ರೇಟಿಗೆ ಕೊಡ್ತಿದ್ದೆ. ನಮ್ಗೆ ಆ ರೇಟ್ ಸಿಕ್ತಿದ್ದಿಲ್ಲ, ಯಾಕಂದ್ರೆ ಅವರು ಮತ್ತೆ ಪೆಚ್ಚು ತೆಗಿತಾರೆ, 1 ಲೀಟರ್ ಜಾಸ್ತಿ ಹಾಕು. ಈ ಲೀಟರ್ ಸಾಮಾನ್ಯ ಲೀಟರ್ ಕೆಜಿ ಲೆಕ್ಕ ಅಂತ ನಾವು ಲೀಟರ್ ಲೆಕ್ಕ ಕೊಡೋದಲ್ಲ, 900 ಗ್ರಾಮ್ 100 ಗ್ರಾಮ್ ಉಳಿತಿತ್ತು. ಅದ್ರಾಗ ಹಂಚಿದ್ದೆ, ನಾನೇ ತಗೊಂಡು ಹಾಕಿ ಕೊಟ್ಟು ಬರ್ತಿದ್ದೆ. ಹಾಲು ಒಳ್ಳೆ ಹಾಲು ನೋಡಿ ಅವ್ರಿಗೆ ಕೊಡ್ತಿದ್ನಲ್ಲ, ಅವ್ರು ನಮ್ಗೆ ಬಿಡ್ತಿದ್ರೆ ಬೆಣ್ಣೆ ಚೆನ್ನಾಗಿ. ಒಂದು ಇದು ತಂದಿದ್ದೆ ಆಕಳ, ಜವಾರಿ ಆಕಳ, ಅದೊಂದ 4 ಲೀಟರ್ ಕೊಡೋದು, ಆ ಹಾಲೇ ಕೊಡ್ತಿದ್ದೆ ಅವರಿಗೆ. ಈ ಫಾರಂ ಆಕಳದ ಮಾತ್ರ ಇಲ್ಲ ಕೊಡ್ತಿದ್ದೆ. ಇದನ್ನ ಕೊಟ್ಟಾಗ ಏನಾಗುತ್ತೆ, ಹಳದಿ ಬಣ್ಣ ಕಲರು ಒಳ್ಳೆ ಚೆನ್ನಾಗಿರೋದ, ಬೆಣ್ಣೆ ಗಿಣೆ ತೆಗಿಯೋರು, ಏ ಬಹಳ ಚೆನ್ನಾಗಿತ್ತು. ಜವರಿ ನಕಳ ಹಿಂದೆ ಸಿಂಧಿ ಅಂತ ಬರುತ್ತಲ್ಲ ಅದು ಅತ್ತಂದಿದೆ. ಇದು ಹೆಚ್ಚಪ್ಪು ಅವೆಲ್ಲ ಸುಖ ಅಲ್ಲ, ನೀ ಹಾಲು ಅಷ್ಟು ಹಳದಿ ಬರಲ್ಲ ಅದು. ಈ ಹಾಲು ಅಲ್ಲೇ ಆಗ್ತಿದೆ ಡೈರಿಗೆ, ಪಾಯಿಂಟ್ ಬರ್ತಿತ್ತು ಅಷ್ಟೇ. ಇದು ಪಾಯಿಂಟ್ ಬರ್ತಿದ್ದಿಲ್ಲ, ಆದ್ರೆ ಇದು ಬರ್ತಿತ್ತು, ಕೊಬ್ಬಿನ ಅಂಶ ಜಾಸ್ತಿ ಇರೋದು. ಅದಕ್ಕೆ ಜನ ಟೇಸ್ಟ್ ಬರೋದು, ಚಾಕುಡಿಲ್ಲ ಅಷ್ಟು ಚೆನ್ನಾಗ್ ಬರ್ತಿತ್ತು ಟೀ, ಇದನ್ನೇ ಮಾಡುತ್ತೆ. ಹಂಗಾಗಿ ನನ್ನ ಅನುಕೂಲ ಆಯ್ತು. ತಾವು ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿದೀನಿ ಅಂದ್ರೆ, ಅವತ್ತಿನ ಕೃಷಿಗೂ ಇವತ್ತಿನ ಕೃಷಿಗೂ ಇಳುವರಿಗೂ ಏನ್ ವ್ಯತ್ಯಾಸಗಳನ್ನ ತಾವು ಕಂಡಿದ್ದು? ಇಳುವರಿ ಬರುತ್ತೆ ನಿಜ, ಆದ್ರೆ ಶಕ್ತಿ ಇಲ್ಲ, ಆಹಾರದಲ್ಲಿ ಶಕ್ತಿ ಇಲ್ಲ. 3 ಬೆಳೆ ಆಮೇಲೆ ಕೀಟನಾಶಕ ಗೊಬ್ಬರ ಆಮೇಲೆ ಇದು ಕೆಳಗೆ ಕಳೆನಾಶಕ ಇವೆಲ್ಲ ಹಾಕೋದ್ರಿಂದ ಕೆಮಿಕಲ್ಲೇ ಜಾಸ್ತಿ ಆಗೋದು, ಕೆಮಿಕಲ್ಲೇ ತಿಂತ ಇದ್ರು ಜನ. ಆದ್ರೆ ಅದೇ ನಾವು ಕೃಷಿ ನಾವು ಮಾಡಿದ್ರೆ ಶಕ್ತಿ ಬರುತ್ತೆ, ಆಹಾರದಲ್ಲಿ ಫುಡ್ನಲ್ಲೇ ಆರೋಗ್ಯ ಇರುತ್ತೆ, ಹೌದು ಔಷಧಿ ಇರುತ್ತೆ. ಇದು ಔಷಧಿ ಗುಣ ಕಮ್ಮಿ ಆಗ್ತಾ ಹೋಗುತ್ತೆ, ಕೆಮಿಕಲ್. ಈಗ ನಾವು ಕೆಮಿಕಲ್ಗೆ ಅಡ್ಜಸ್ಟ್ ಆಗ್ಬೇಕು. ಯಾವ್ದು ಆಹಾರ ತಿಂದ್ರೆ ಶಕ್ತಿ ಇಲ್ಲ, ಆಹಾರದಲ್ಲಿ ಶಕ್ತಿ ಇಲ್ಲ. ಯಾವ ಮೊದ್ಲು 3 ಬೆಳೆ ಈಗ ಒಂದು ಬೆಳೆ ಬೆಳೀತಿತ್ತು, ಇಲ್ಲಿ 2 ಬೆಳೀತು, ಅದ್ರ ಮೇಲೆ ಬೆಳೆ 2 ಹೆಚ್ಚಿತ್ತು. ಹಿಂದಿನ ಕಾಲದ 2 ಮಾಡಿದ್ರೆ 60 ವರ್ಷ 70 ವರ್ಷ ಬೆಳೆ ಬದುಕ್ತಾರೆ. ಈಗ 40 ವರ್ಷಕ್ಕೆ 50 ವರ್ಷಕ್ಕೆ BP ಶುಗರು 20 ವರ್ಷಕ್ಕೆ ಇದೆ. ಇದೆಲ್ಲ ಕಾರಣ ಅಂದ್ರೆ ಕೆಮಿಕಲ್ಲೇ ಕಾರಣ, ಹೆಚ್ಚಿನ ಕೆಮಿಕಲ್ ಉಪಯೋಗಿಸ್ಬಾರ್ದು. ಆಗಷ್ಟು ಗೊಬ್ಬರನೇ ಹಾಕಲ್ಲ ಈಗ ರೈತರು, ಯಾರು ಹಾಕ್ತಲ್ಲ. 40 ಒಬ್ಬ ರೈತ ನಮ್ ಜೊತೆ ಇದ್ದ, 88 ಕ್ಯಾರಿ ಗೊಬ್ಬರ ಗೊಬ್ಬರನೇ ಹಾಕಿಲ್ಲ ಗೊಬ್ಬರ, ನೀ ಅಂತ ಇದು ಹಾಕ್ತಿಲ್ಲ, ಯಾಕೆ ನಾವು ಹಾಕಿಲ್ಲ 20 ವರ್ಷದಿಂದ, ಈ ಗೊಬ್ಬರ ತಗೊಂಡು ಹಾಕೋದು ಅಷ್ಟೇ. ಆಗ ಒಂಚೂರು ಬುಡಕ್ಕೆ ಗೊಬ್ಬರ ಹಾಕಲ್ಲ, ಹಾಕಬೇಕು. ಆ ಗೊಬ್ಬರನ್ನ ಜಾಸ್ತಿ ಹಾಕಬೇಕು, ಕಮ್ಮಿ ಮಾಡ್ತಾ ಬರಬೇಕು. ಅದು ಮಾಡಿದ್ರೆ ಕೃಷಿ ಚೆನ್ನಾಗುತ್ತೆ. ಇದ್ರದ್ದು ಶಕ್ತಿನೇ ಇಲ್ಲ, ಭೂಮಿಲಿ ಸಿಕ್ತಿಲ್ಲ. ಪೂರ ಕೆಮಿಕಲ್ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ಕಾವು ಬರಲ್ಲ. ಈಗ ಕಾವು ಬಂದು ಸೂರ್ಯನ ಕಿರಣ ಬಂದ್ರೆ ಭೂಮಿಗೆ ಅನುಕೂಲ ಆಗುತ್ತೆ, ಭೂಮಿ ಚಾಕತ್ ಬರುತ್ತೆ. ಅವಾಗ ಸೂರ್ಯನ ಕಿರಣ ಕಾಣ್ತಿದ್ದೇ ಇಲ್ಲ, ಈಗ ಕಾಣದಿಲ್ಲ. ಈಗ ಮೂರು ಬೆಳೆಯಲ್ಲಿ ಕಾಣ್ತದೆ, ಹಸಿ ಹಸಿ ಹಸಿ ಹಸಿ ಭೂಮಿ ಹಸಿ. ಮತ್ತೆ ಪುನಃ ಹೊಡೆದ, ಮತ್ತೆ ಹಾಕದ. ಆ ಭೂಮಿಲೇ ಮಾಗಿ ಉಕ್ಕಿ ಅಂತ ಹೊಡೆಯೋರು ಅವಾಗ ಹಿರಿಯರೆಲ್ಲ. ಮಾಗಿ ಉಕ್ಕಿ ಹೊಡೆದ, ಅದು ಮಾಗಿ ಉಕ್ಕಿಲ್ಲ, ಮಾಗಿಲ್ಲ ಒಳ್ಳೆ ಬಿಸಿಲು. ಅದು ಹೆಂಡೆಗಳೆಲ್ಲ ಸುಡಬೇಕು, ಸುಟ್ಟಾಗ ಕ್ರಿಮಿಗಳು ಸಾಯ್ತವೆ, ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಅದು ಈಗ ಸಾಯೋ ಅವಕಾಶನೇ ಇಲ್ಲ, ಬ್ಯಾಕ್ಟೀರಿಯಾ ಅಲ್ಲೇ ಉಳಿತಾ ಅದನ್ನ ಸಾಯ್ತಾ ಕ್ರಿಮಿಕೀಟ ಹಾಕ್ತಾ ಕ್ರಿಮಿಕೀಟನ ಹಾಕ್ಬಿಡ್ತಾರೆ ತಿಂತಾರೆ. ಕ್ರಿಮಿಕೀಟ ಸಾಯ್ತಿದ್ದೆ ಅದು ಕೆಮಿಕಲ್ ತಿಂತದೆ. ಒಟ್ಟಾರೆಯಾಗಿ ನೀವು ಈ ಕೃಷಿನ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ ತಾವು ಈ ಕಾರ್ಯಕ್ರಮದ ಮುಖದ ಹೇಳೋದು. ಕಮ್ಮಿ ನಾನು ಹೇಳ್ಬೇಕಂದ್ರೆ ಪಾಳೆಕರ್ತತ್ವದಂತೆ ಮಾಡಿದ್ರೆ ಬಹಳ ಶ್ರೇಷ್ಠ, ಬಹಳ ಒಳ್ಳೇದು. ಆಕಳದ್ದು ಜೀವಾಮೃತ, ಆಕಳದ್ದು ಮತ್ತೆ ಎಮ್ಮೆದು, ಕುರಿದ್ ನೋಡ್ರಿ, ಕುರಿದು ಒಳ್ಳೇದಲ್ಲ, ಕುರಿದು ಒಳ್ಳೇದಲ್ಲ, ಆಕಳದ್ದು ಮಾತ್ರ ಶ್ರೇಷ್ಠ, ಸರ್ವಶ್ರೇಷ್ಠ. ಆಮೇಲೆ ವೈಜ್ಞಾನಿಕ ಲೆಕ್ಕದಲ್ಲೂ ಅಷ್ಟೇ, ಧಾರ್ಮಿಕ ಲೆಕ್ಕದಲ್ಲೂ ಆಕಳದ ಗೋಮೂತ್ರ ಮತ್ತು ಸಗಣಿಗೆ ಬಹಳ ಬೆಲೆ ಇದೆ. ಅದ್ರ ಶಕ್ತಿ ಬಹಳ ಐತದ ಇದ್ರಲ್ಲಿ, ಯಾವ್ದಾದ್ರು ಇಲ್ಲ. ಇದೇನಪ್ಪ ಕುರಿ ಗೊಬ್ಬರ ಅಂತ ಹಾಕ್ತಲ್ಲ, ಅದೇನ್ ಶಕ್ತಿ ಇಲ್ಲ. ಅದ್ರ ಬರ್ತಾರ ಅವ್ರು, ನೀವು ಹಾಕ ಆಕಳದ ಹಾಕ್ರಿ, ಎಮ್ಮೆದ್ ಮತ್ತ ಹೇಳಲ್ಲ, ಆಕಳದ್ದು ಹೇಳ್ತಾರ, ಮತ್ತೆ ಎತ್ತಿಂದ ಹೇಳಲ್ಲ, ಹೊರಿಕರ ಅದ್ರದ್ದು ಹೇಳಲ್ಲ, ಆಕಳ ಅದು ಜವಾರಿ ಆಕಳ ಹೇಳ್ತಾರ ಅವ್ರು, ಫಾರಂ ಆಕಳ ಹಾಕ್ಬೇಡ್ರಿ ಅಂತಾರ. ಅದ್ರಲ್ಲಿ ಶಕ್ತಿ ಇದೆ. ಆಕಳ ನಾವು ಉಪಾಸನೆ ಮಾಡಿದ್ರೆ ದೇಶ ಉದ್ದಾರ ಆಗುತ್ತೆ. ಆಕಳ ಬೇಕು, ಹಾಲು ಬರುತ್ತೆ, ನೀವು ಮನುಷ್ಯನಿಗೂ ಬಹಳ ಒಳ್ಳೇದು. ಹಾಲು ಕುಡಿದ್ರೆ ನೋಡ್ರಿ, ಎಮ್ಮೆ ಹಾಲು ಕುಡಿದ್ರೆ ಮುಂದೆ ಆಗುತ್ತೆ ಮನುಷ್ಯ. ಆಕಳ ಶಕ್ತಿ ಇದೆ, ಆಕಳ ತಲೆ ಚುರುಕಿರುತ್ತೆ. ಆಕಳಲ್ಲೇ ನಾನು ಉಪಯೋಗಿಸೋದು. ಇವು ನಾನು ಆಕಳ ಮಾರಿದನೆಲ್ಲ ಆಕಳಲ್ಲೇ ತರ್ಸ್ಕೊಂಡು ಕುಡಿತೇನೆ. ಆಕಳ ಬೆಣ್ಣೆ, ಆಕಳ ತುಪ್ಪ ಶ್ರೇಷ್ಠ. ಎಮ್ಮೆ ಬೆಣ್ಣೆ ತುಪ್ಪ ಶ್ರೇಷ್ಠ ಅಲ್ಲ, ಅದರಲ್ಲಿ ಔಷಧಿ ಗುಣ ಇಲ್ಲ. ಇದ್ರ ಔಷಧಿ ಗುಣ ಇದೆ, ಅದು ನಮ್ಮ ದೇಶೀಯ ತಳಿ ಆಗಬೇಕು. ಅದ್ರಲ್ಲಿ ಬರ್ತಾರ ಅದೇ ತರ ನಾನು ಮಾಡ್ತಾ ಬಂದೆ. ಒಳ್ಳೇದು ಬಾಬು ಅವರೇ, ತಾವು ಇದುವರೆಗೂ ತಮ್ಮ ಒಂದು ಹಳೆ ಕೃಷಿ ಅನುಭವನ ಹಂಚಿಕೊಂಡಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶಿರಾಳಕೊಪ್ಪದ ಬಾಬು ವೈ ರಾಮಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ಇನ್ನು ಮುಂದೆ ಕೃಷಿ ಮೇಳ, ಈ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಹೇಳ್ಕೊಂತ, ನಾನು ಡಾಕ್ಟರ್ ಕೆಟಿ ಗುರುಮೂರ್ತಿ ಅಂತೇಳಿ, ವಿಸ್ತರಣಾ ನಿರ್ದೇಶಕರು ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದೇನೆ. ನಿಮಗೆಲ್ಲ ತಿಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ 2024 ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕೃಷಿ ಮೇಳವನ್ನು ಇದೇ 18-21 ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮತ್ತು ತಾಂತ್ರಿಕ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಕೃಷಿ ಮೇಳದ ಧ್ಯೇಯವನ್ನು ನಾವು ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ರೈತರು, ರೈತ ಮಹಿಳೆಯರು, ರೈತ ಕಾರ್ಮಿಕರು ಮತ್ತು ಕಾರ್ಮಿಕರು ಮತ್ತೆಲ್ಲ ನಮ್ಮ ವಿಸ್ತರಣಾ ಕಾರ್ಯಕರ್ತರು ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಬಂಧಿತ ಎಲ್ಲ ಅಧಿಕಾರಿಗಳು ಈ ಮೇಳಕ್ಕೆ ತಮ್ಮ ಮಿತ್ರರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಕೃಷಿ ತೋಟಗಾರಿಕಾ ಮೇಳದ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಆಶಿಸುತ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ವಿಶೇಷವಾಗಿ ನಾವು ರೈತರಿಗೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಏನು ನಾವು ಕೃಷಿ ವಿಜ್ಞಾನದಲ್ಲಿ ಮಾಡಿರುವ ಅದರಲ್ಲಿ ತಂತ್ರಜ್ಞಾನದ ಉದ್ಯಾನವನದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಜೊತೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಮತ್ತು ತೋಟಗಾರಿಕೆ ಬೆಳೆಗಳು, ಹೈನುಗಾರಿಕೆ ಮತ್ತು ವಿಶೇಷವಾಗಿ ಈ ವರ್ಷದ ಕೃಷಿ ಮೇಳದಲ್ಲಿ ಕೀಟ ಪ್ರಪಂಚ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಸಿರಿಧಾನ್ಯಗಳು ಮತ್ತು ಮೌಲ್ಯವರ್ಧನೆ ಬಗ್ಗೆ, ತಾಂತ್ರಿಕತೆ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಅಫ್ಕೋರ್ಸ್, ಆದರೆ ಹಿಂದಿನ ದಿನಗಳಲ್ಲಿ ಮಳೆ ಕಡಿಮೆ ಇತ್ತು. ಆ ನಿಟ್ಟಿನಲ್ಲಿ ಮಳೆ ಕಡಿಮೆ ಆದಾಗ ನಾವು ಯಾವ ರೀತಿ ನಾವು ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು, ಹಾಗೆ ಮುಖ್ಯವಾಗಿ ಗೋಡಂಬಿ ಬೆಳೆ ಇರುವುದು, ಆ ಬಗ್ಗೆ ಪ್ರತ್ಯಕ್ಷ ಮತ್ತು ಸಂರಕ್ಷಣೆ ಮೌಲ್ಯವರ್ಧನೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮತ್ತು ಸಾವಯವ ಕೃಷಿ, ಅಣಬೆ ಬೇಸಾಯ ಮತ್ತು ಪಶು ಸಂಗೋಪನೆ, ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯು ಸಹ ಕಡಿಮೆ ಆಗ್ತದೆ, ಆ ನಿಟ್ಟಿನಲ್ಲಿ ಅದರ ಸಹ ಒತ್ತು ಕೊಡ್ತಾ ಇದ್ದೀವಿ. ಮತ್ತು ಮೀನುಗಾರಿಕೆಯ ಬಗ್ಗೆ ತಂತ್ರಜ್ಞಾನಗಳು, ಹವಾಮಾನ ಆಧಾರಿತ ಕೃಷಿ ಬಗ್ಗೆನೂ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗ ನೋಡಿ, ಈ ವರ್ಷ ಮಳೆ ಜಾಸ್ತಿ ಆಯಿತು, ಹಿಂದಿನ ವರ್ಷ ಮಳೆ ಜಾಸ್ತಿ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ಮಳೆ ಏರುಪೇರಾದಾಗ, ಹವಾಮಾನ ವೈಪರ್ಯ ಆದಾಗ ನಾವು ಯಾವ್ಯಾವ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು ಸಹ ತಂತ್ರಜ್ಞಾನವನ್ನು ಮಾಹಿತಿಯನ್ನು ಕೊಡುವಂಥದ್ದು.